ಹಾಗಾಗಿ ಅದನ್ನ ಹಾಗಾಗಿ ಬಿಟ್ಟಿದ್ದೀರಿ, ಇಲ್ಲದ್ರೆ ಅದನ್ನು ತೋಟ ಕೂಡಿಸ್ತೀರಿ. ತೋಟ ಕೂಡಿಸೋದಕ್ಕಿಂತ ಈಗ ನಾವು ಸ್ವಲ್ಪ ಮಟ್ಟಿಗೆ ಗದ್ದೆ ಇರಬೇಕು ಅಂತ ಈಗಿನ ಒಂದು ಪರಿಸ್ಥಿತಿ ನೋಡಿದಾಗ ಒಂದ್ 2 ಎಕರೆ ಆದ್ರೂ ಗದ್ದೆ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ. ಯಾಕ್ರಿ? ಯಾಕಂದ್ರೆ ಮುಂದಿನ ದಿವಸಗಳಲ್ಲಿ ಅಡಿಕೆಗೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಶೃಂಗೇರಿಯಿಂದ ಮತ್ತೆ ಕಳಸ ಭಾಗದಿಂದ ಹಳದಿ ರೋಗ ಹೊರಟಿರೋದು ಈಗ ನಮ್ಮ ಹತ್ರ ಹತ್ರ ಬರ್ತಾ ಇದೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಮಗೂ ಅದ್ರದ ಶಾಪ ತಟ್ಟಿದ್ರು ಆಶ್ಚರ್ಯ ಏನಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಗದ್ದೆ ಏನಾದರೂ ಕೈ ಹಿಡಿಯೋಕೆ ಒಂದು ನಮ್ಮ ಜೀವನಕ್ಕೆ ಆಧಾರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತವಾಗಿ. ಜೊತೆಗೆ ಎಲ್ಲರೂ ಸಹ ಭತ್ತ ಬೆಳೆಯೋದು ಬಿಟ್ಬಿಟ್ಟು ಅಡಿಕೆ ಮತ್ತೆ ಇನ್ನಿತರ ಬೇರೆ ಬೆಳೆಗಳನ್ನ ಬೆಳೀತಾ ಕೂತ್ಕೊಂಡ್ರೆ ಭತ್ತ ಬೆಳ್ಕೊಡೋರು ಯಾರು? ಮುಂದಿನ ದಿನಗಳಲ್ಲಿ ಬಹುಶಃ ನೌಕರೆಲ್ಲವ ನಿಮ್ಮಂತ ರೈತರ ಹತ್ರ ಬಂದ್ಬಿಟ್ಟು ನಮಗೆ ಒಂದು ವರ್ಷಕ್ಕಾಗೋಷ್ಟು ಭತ್ತ ಬೆಳ್ಕೊಡ್ರಪ್ಪ ಅನ್ನುವಂಥ ಪರಿಸ್ಥಿತಿ ಬರ್ಬೋದು. ಅಂದ್ರೆ ಬರ್ಬೋದು, ಆಶ್ಚರ್ಯ ಏನಿಲ್ಲ. ಆದರೆ ಮಾರ್ಕೆಟಲ್ಲಿ ಅಕ್ಕಿಗೆ ರೇಟ್ ಬೆಲೆ ಇದೆ, ಆದರೆ ಭತ್ತ ರೈತನ ಬೆಳೆ ಆದ ಭತ್ತಕ್ಕೆ ಬೆಲೆ ಇಲ್ಲ. ಈ ಬೆಲೆ ಸ್ವಲ್ಪ ಜಾಸ್ತಿ ಆದ್ರೆ ಖಂಡಿತವಾಗಿಯೂ ರೈತ ಭತ್ತನ್ನ ತುಂಬಾ ಮುತುವರ್ಜಿಯಿಂದ ಬೆಳೆಯಲಿಕ್ಕೆ. ಹೌದು. ಇದ್ರ ಜೊತೆಗೆ ಉಪೇಂದ್ರ ಅವರೇ, ನಾವು ಬೆಳೆ ಉತ್ಪಾದನೆಯ ಖರ್ಚನ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಏನಂತೀರಿ? ಈಗ ರಸಗೊಬ್ಬರಗಳನ್ನ ಬಳಸುವಂಥದ್ದು, ಕೀಟನಾಶಕಗಳನ್ನ ಬಳಸುವಂಥದ್ದು, ಇವುಗಳ ಖರ್ಚನ್ನ ಸ್ವಲ್ಪ ಕಡಿಮೆ ಮಾಡಿ ಸಾವಯವದ ಕಡೆಗೆ ಒತ್ತು ಕೊಟ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗ್ಬೋದಾ? ಆಗುತ್ತೆ. ಆದ್ರೆ ಸಾವಯವ ಕೃಷಿ ಹೇಗೆ ಅಂದ್ರೆ ಅದು ಸ್ವಲ್ಪ ನಿಧಾನ ಗತಿಯಿಂದ ಮುಂದುವರಿಬೇಕಾಗ್ತದೆ. ಆದಷ್ಟು ತಡ್ಕೊಳ್ಳಿಕ್ಕೆ ಆ ಕಾಲಾವಕಾಶವನ್ನ ರೈತನಿಗೆ ತರಾತುರಿಯಲ್ಲಿರೋದ್ರಿಂದ ಅವರು ಬೇಗನೆ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯುವಂತದ್ದು ಒಂದು ಪರಿಪಾಲ. ಇದೆಲ್ಲ ನಿಮ್ಮ ತಂದೆ ಕಾಲದ ಜಮೀನೇ? ಹೌದು, ನಮ್ಮ ಅಜ್ಜನ ಕಾಲದಿಂದ ಬಂದಿದೆ, ಅಜ್ಜನ ಕಾಲದಿಂದ ಬಂದಂತಹ ಜಮೀನು. ಈಗ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆಯವರು ಭತ್ತ ಎಲ್ಲ ಬೆಳೀತಿದ್ದನ್ನು ನೋಡಿದ್ರಲ್ಲ, ಅವಾಗ ಯಾವ ತಳಿ ಬಳಸ್ತಾ ಇದ್ರು ಹೆಚ್ಚು? ಅವಾಗ ಹಳೆ ತಳಿಗಳು, ಕೊಯಿಮುತ್ತೂರು, ಆಮೇಲೆ ಇಂಟಾನು, ಹಸುಡಿ, ಈ ತರದ ಕೆಲವು ಭತ್ತಗಳನ್ನೆಲ್ಲ ಬೆಳೀತಾ ಇದ್ರು. ಆಮೇಲೆ ನಾನು ವಾಳ್ಯ ವೆರೈಟಿ, ಆಮೇಲೆ ಸಣ್ಣ ವಾಳ್ಯ ಗೌರಿ ಅನ್ನೋ ಒಂದು ವೆರೈಟಿ, ಆಮೇಲೆ ದಪ್ಪ ಈಟಿ, ಸಣ್ಣ ಈಟಿ, ಮತ್ತೆ ಈಗಿನ ಹೊಸ ತಳಿಗಳಾದ MT 1001 ಇಂತಹ ತಳಿಗಳನ್ನ ನಾನು ಬೆಳೆದಿದ್ದೇನೆ. ನೀವು ಬೆಳೆದಿದ್ದೀರಿ ಅಲ್ವಾ? ಈ ಒಟ್ಟಾರೆಯಾಗಿ ಇಳುವರಿಯನ್ನ ನೋಡಿದಾಗ ಮತ್ತೆ ಖರ್ಚನ್ನ ನೋಡಿದಾಗ ನಿಮ್ಗೆ ಯಾವ್ದು ಅನುಕೂಲ ಅನಿಸ್ತು ಭತ್ತದ ತಳಿಗಳಲ್ಲಿ? ಈಗ ಒಟ್ಟಾರೆಯಾಗಿ ಹೈಬ್ರಿಡ್ ತಳಿಗಳಲ್ಲಿ ಮುತುವರ್ಜಿ ವಹಿಸಿದ್ರೆ ಇಳುವರಿ ಜಾಸ್ತಿ ಬರುತ್ತೆ, ಆದ್ರೆ ಹುಲ್ಲಿನ ಪ್ರಮಾಣ ಕಡಿಮೆ ಬರುತ್ತೆ. ನಮ್ಮಲ್ಲಿ ಜಾನುವಾರುಗಳಿಗೆ ಹುಲ್ಲು ಅತ್ಯವಶ್ಯಕ ಆಗಿದ್ರಿಂದ ಬೇರೆ ಹಸಿ ಮೇವು ಇಲ್ಲಿ ಬೆಳಿಲಿಕ್ಕೆ ಮತ್ತೆ ಆಡ್ಲಿಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಹಾಗಾಗಿ ಎತ್ತರ ತಳಿಗಳನ್ನ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳೋದು. ಹುಲ್ಲು ಜಾನುವಾರಿನೊಟ್ಟಿಗೆ ನಮ್ಮ ಬದುಕನ್ನ ಸವರಿದೂಗಿಸಬೇಕಾದ್ರಿಂದ ಎತ್ತರವಾದ ತಳಿಯನ್ನೇ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಎಷ್ಟು ರಾಸುಗಳಿವೆ? ಹೈನ್ ರಾಸು ನಮ್ಮಲ್ಲಿ ಈಗ ಒಂದು 4-5 ರಾಸುಗಳು ಇದಾವೆ. ಎಲ್ಲ ಮಿಶ್ರ ತಳಿನ? ಮಿಶ್ರ ತಳಿನೇ ಇದಾವೆ ಎಲ್ಲ. ಎಷ್ಟು ಹಾಲು ಕೊಡುತ್ತೆ? ಕೆಲವು ದನಗಳು ಬೆಳಿಗ್ಗೆ 3 ಲೀಟ್ರು ಹೀಗೆ ಕೊಡುತ್ತೆ, ಕೆಲವು ದಿನ ಗಬ್ಬ ಇದೆ. ಹೀಗೆಲ್ಲ ಮಾರಾಟ ಮಾಡ್ತೀರಾ ಹಾಲು? ಹಾಲು ಮಾರಾಟ ಅಂದ್ರೆ ಜಾಸ್ತಿ ಆದಾಗ ಮಾರಾಟ ಮಾಡ್ತೀವಿ, ಇಲ್ದಿರ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೇವೆ. ಇನ್ನು ಉಪೇಂದ್ರ ಅವರೇ, ನಮ್ಮ ಜೊತೆಗೆ NP ರವಿ ಅವರು ಇದ್ದಾರೆ. ಇವರು ಪ್ರಗತಿಪರ ಕೃಷಿಕರು, ಜೊತೆಗೆ ಈ ಸೀತೂರಿನ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಸಹ. ನಮಸ್ಕಾರ ರವಿ ಅವರೇ. ನಮಸ್ಕಾರ. ಎಷ್ಟಿದೆ ಜಮೀನು ತಮ್ಮದು? 18 ಎಕರೆ ಇದೆ. 18 ಎಕರೆ ಇದೆ. ಏನೇನು ಬೆಳಿತೀರಿ? 10 ಎಕರೆ ಕಾಫಿ, 6 ಎಕರೆ ಅಡಿಕೆ ಇದೆ, 2 ಎಕರೆ ಭತ್ತ, ಮತ್ತು ಮಿಶ್ರ ಬೆಳೆಗಳು, ಮೆಣಸು, ಕೋಕೋ, ಲವಂಗ, ಜಾಯಿಕಾಯಿ, ಪ್ರತಿಯೊಂದು ಬೆಳೆಗಳು ಇದೆ ನನ್ನ ಹತ್ರ. 2 ಎಕರೆ ಭತ್ತ ಅಂದ್ರೆ ನಿಮ್ಮ ಮನೆಗೆ ಬೇಕಾದಷ್ಟು ಬೆಳ್ಕೋತೀರಿ? ಏನೋ ಭತ್ತ ಬೆಳೆ ನಮ್ಮ ತಂದೆ ಕಾಲದಿಂದ ಬಾರಿ ಒಂದು ಆಸಕ್ತಿ. ಅವರು ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೂ ಬಾರಿ ಪ್ರೈಸಲ್ಲಿ ತಾಳ್ತಿದ್ರು, ಹಾಗೆ ನನಗೂ ಭತ್ತ ಬೆಳೆ ಅಂತದ್ದು ಬಾರಿ ಒಂದು ಆಸಕ್ತಿ, ಹಾಗಾಗಿರ್ಲಿ ಅಂತ ಇಟ್ಕೊಂಡಿದ್ದೀನಿ. ಎಷ್ಟು ಬೆಳೀತಾ ಇದ್ರಿ ನಿಮ್ ತಂದೆ ಕಾಲದಲ್ಲಿ? ನಮ್ಮ ತಂದೆ ಕಾಲದಲ್ಲಿ 23-24 ಕ್ವಿಂಟಲ್ ಇಂಟಾನ್ ಬೆಳೀತಾ ಇದ್ರು, ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೂ ಅವರು ಪ್ರೈಸ್ ತಾಳಿದ್ದೀವಿ. ಹೇಗೆ ಅದನ್ನ ಏನ್ ಕ್ರಮ ಮಾಡ್ತಿದ್ರು? ನಾನು ಸ್ಕೂಲ್ ಬಿಟ್ಟು 80ರಲ್ಲಿ ಅವ್ರ ಹಿಂದೆ ಬಂದೆ, ಬಂದಾಗ ಅವ್ರ ಜೊತೆ ನಾನು ನಿದ್ದೆ. ಅವರು ಟೈಮಲ್ಲಿ ಗೊಬ್ಬರ ಸಗಣಿ ಗೊಬ್ಬರನು ಬಾರಿ ನೀಟಾಗಿ ಹಾಕೋರು. ಅವರು 8 ಎಕರೆ 12 ಗಂಟೆ ಜಮೀನು ಅದು, ಅದಕ್ಕೆ ಅವರು 11 ಲೋಡ್ 12 ಲೋಡ್ ಸಗಣಿ ಗೊಬ್ಬರನ ಓಡಿಸ್ತಾ ಇದ್ರು. ಪ್ರತಿ ವರ್ಷ ಯಾವ ಕಾರಣಕ್ಕೂ ತರಿಸ್ತಾ ಹೊರಗಡೆ ತರಿಸ್ತಾ ಇದ್ರು, ಇದ್ರು ಕೂಡ ತರಿಸ್ತಾ ಇದ್ರು, ಅಷ್ಟು ಇತ್ತು ನಮ್ಮ ಹತ್ರ, ಆದ್ರೂ ತರಿಸ್ತಾ ಇದ್ರು ಆ ಕಾಲದಲ್ಲಿ. ಮತ್ತೆ ಕೃಷಿ ಕೂಡ ಆ ಟೈಮಲ್ಲಿ ಬಾರಿ ನೀಟಾಗಿ ಬಾರಿ ಹೋಗಿ ಮಾಡೋರು. ಆ ಜಮೀನು ಬಾರಿ ಒಂಥರ ಇದೆ, ಕಣಜ ಇದ್ದಂಗೆ ಇತ್ತು. ಅದು ನಾವು ಪಾರ್ಟಿಷನ್ ಮಾಡಿದ್ರು, ಚಿಕ್ಕಪ್ಪ ಅವರು ಒಟ್ಟಿಗೆ ಇದ್ರು, ಅವ್ರು ಪಾರ್ಟಿಷನ್ ಮಾಡ್ಕೊಂಡು ಹೋದ್ರು. ನಾವು ನನ್ನ ತಂದೆಗೆ 4 ಜನ ಮಕ್ಕಳು ಇದ್ವಿ, ನಮ್ಮಲ್ಲಿ ತೋಟ ಸ್ವಲ್ಪ ಕಮ್ಮಿ ಇರೋದ್ರಿಂದ ತೋಟ ಮಾಡೋಣ ಅಂತ ನಾನು 2-3 ಸರಿ ಗೂಟ ಹಾಕೋದ್ರೂ ಕಿತ್ತು ಬಿಸಾಡಿ ನಮ್ಮ ಹತ್ರ ಜಗಳ ಮಾಡಿ ಇದ್ ಮಾಡಿದ್ರು. ಬಿಡ್ತಿರ್ಲಿಲ್ಲ. ಆಮೇಲೆ ಲಾಸ್ಟಿಗೆ ಆಗ್ಲಿಲ್ಲ, ನಾವು ನಾಲ್ಕು ಜನ ಮಕ್ಳು ಇದೀವಿ ಅಂತೇಳಿ ಮತ್ತೆ ತೋಟ ಮಾಡಿದ್ವಿ. ಅದನ್ನ ನಾನೇ ರಜಮಿನ ಅದೇ ಅದೇ ಜನ. ಈಗ ನಿಮ್ ತಂದೆಯವರು ಸಹ ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ರ ಭತ್ತ ಬೆಳೆ ಬಳಸ್ತಾ ಇದ್ರು ಸ್ವಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಇಷ್ಟು ಬಳಸ್ತಾ ಇರಲ್ಲ, ಬಳಸ್ತಾ ಇದ್ರು. ಅವರು ಯಾವ ತಳಿಗಳನ್ನ ಹಾಕ್ತಿದ್ರು ಅವಾಗ? ಅವರು ಆ ಕಾಲದಲ್ಲಿ ಗೌರಿ, ಸಣ್ಣ ಐಟಿ, ಐಟಿ ದಪ್ಪ ಭತ್ತ, ಅದು ಇಂಟಾನು ಮ್ಯಾಕ್ಸಿಮಮ್ ಬೆಳೀತಾ ಇದ್ರು. ಇಂಟಾನು ಭಾರಿ ಮಾರ್ಕೆಟ್ ತಾಳ್ತಿದ್ರು ಅವ್ರು ಇಂಟಾನು. ಈಗ ನೀವು ಯಾವ ಭತ್ತ ಹಾಕ್ತಿದ್ರಿ? ನಾ ಸಣ್ಣ ಐಟಿ ಬೆಳೀತಾ ಇದ್ದೀನಿ. ಸಣ್ಣ ಐಟಿ ಬೆಳೀತಾ ಇದ್ರಿ. ಈಗ ನಿಮ್ಮ ಬೇಸಾಯ ಕ್ರಮ, ನಿಮ್ಮ ತಂದೆ ಬೇಸಾಯ ಕ್ರಮದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಸ್ವಲ್ಪ ವ್ಯತ್ಯಾಸ ಇದೆ. ಏನ್ ಬದಲಾವಣೆ ಮಾಡ್ಕೊಂಡ್ರಿ? ಬದಲಾವಣೆ ಅಂದ್ರೆ ನಾನು ಸ್ವಲ್ಪ ಗೊಬ್ಬರಗಳನ್ನ, ಸಾವಯವ ಗೊಬ್ಬರಗಳನ್ನ ಸಗಲಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಅಡಿಕೆ ಜಾಸ್ತಿ ಹೊತ್ತು ಕೊಡೋದು, ಗದ್ದೆ ಕಮ್ಮಿ ಆಗ್ತಿದೆ ನಮ್ದು. ಜಾಸ್ತಿ ಅಡಿಕೆ ರೇಟ್ ಜಾಸ್ತಿ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಮತ್ತು ಜಾನುವಾರುಗಳು ಎಲ್ಲದೂ ಒಂದ್ ಸ್ವಲ್ಪ ಇದಿರೋದು, ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿ. ಜಾನುವಾರು ಕಡಿಮೆ ಮಾಡ್ಬಿಟ್ರೆ? ನಾನು ಕಮ್ಮಿ ಮಾಡಿದ್ವಿ. ಒಂದು ಇದೆ ನನ್ನ ಹತ್ರ, ಒಂದ್ ಹತ್ತ ಇದೆ, ಇರ್ಲಿ ಇಟ್ಟಿದ್ದು ಇಟ್ಟಿದ್ದು ಆಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ, ಅವನು ಕಮ್ಮಿ ಮಾಡ್ಬೇಕು. ಹುಲ್ಲಿನ ಜಾಸ್ತಿ ಬೇರೆಯವ್ರು ಕೊಡ್ಬೋದು, ಹುಲ್ಲು ಕೊಡೋ ಕಾಲ ಪರಿಸ್ಥಿತಿ. ಉಪೇಂದ್ರ ಅವ್ರು ಹೇಳ್ತಾ ಇದ್ರು ಈಗ ನಮ್ಮ ಭಾಗಕ್ಕೂ ಸಹ ಹಳದಿ ಎಲೆ ರೋಗ ಬರೋ ಸಾಧ್ಯತೆಗಳಿದೆ, ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ. ನಿಮ್ ಭಾಗದಲ್ಲಿ ಏನಾರು ಕಾಣಿಸ್ಕೊಂಡಿದೆ ನಿಮ್ ತೋಟದಲ್ಲಿ? ನಮ್ಮ ಸೊಸೈಟಿ ಅದೆಷ್ಟು ಜಮೀನಿಗೆ ಬಂದಿದೆ, ಮೂರು ವರ್ಷದಿಂದ ಸ್ವಲ್ಪ ನನಗೆ ಸಿಂಟಮ್ಸ್ ಇದೆ ಅಂತ ಹೇಳ್ತಾರೆ. ಅವ್ರು ನನ್ನ ಪಕ್ಕದಲ್ಲೇ ಇದಾರೆ ಅವರು, ಹಾಗೆ ಅಲ್ಲಿರೋದ್ರಿಂದ ಅದೇ ನೀರೆಲ್ಲ ನನಗೆ ಬರೋದ್ರಿಂದ ನನಗೇನು ತಪ್ಪಿದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವತ್ತೊಂದು ದಿವಸ ನನಗೂ ಇದೆ ಅನ್ನೋದೊಂದು. ಮತ್ತೆ ಭತ್ತ ಬೆಳೆಯೋದ್ರಿಂದ ನಮಗೊಂದು ಏನಿಸುತ್ತೆ, ಮಳೆ ಕಮ್ಮಿ ಆದ್ರಿಂದ ಭತ್ತ ಬೆಳೆಯೋದ್ರಿಂದ ಭೂಮಿ ಮೂರು ತಿಂಗಳು ನೀರು ನಿಲ್ತಿತ್ತು, ನೀರು ಇಂಗ್ತಿತ್ತು. ಇವತ್ತಿನಿಂದಲೇ ತೋಟ ಹಾಗೆ ಅಂತ ಜಾಸ್ತಿ ಗದ್ದೆಗಳನ್ನ ತಕೊಂಡು ಹೋದಾಗ ಅರ್ಧ ಭೂಮಿ ಇಂಗ್ತಾ ಇಲ್ಲ, ನೀರು ಬಸಿತಾ ಇಲ್ಲ, ಹಾಗಾಗಿ ಅರ್ಧ ಇದು ತೊಂದರೆ ಆಗ್ತಿದೆ ಅಂತ ನನಗೂ ಒಂದು ಇದೆ ನಮ್ಮ ಹತ್ರ. ಈಗ ನಿಮ್ಮ ಭಾಗದಲ್ಲಿ ಕಳಸರ ವಿಪರೀತ ಮಳೆಯಿಂದಾಗಿ ಅದರಿಂದಾಗಿಯೂ ಸಹ ಕೆಲವು ತೋಟಗಳು ನಾಶ ಆಯಿತು, ಕೊಳೆ ರೋಗ ಬಂದು ಕೆಲವು ಅಡಿಕೆ ಮರಗಳು ನಾಶ ಆದವು. ಈಗ ನಿಮ್ಗೆ ಆ ತರದ ಏನಾದ್ರು ಸಮಸ್ಯೆ ಆಗಿತ್ತು ಕಳೆದ ವರ್ಷ? ಇಲ್ಲ, ನಾನು ಔಷಧಿನ ಚೆನ್ನಾಗಿ ಹೊಡ್ಕೊಂಡಿದ್ದೆ, ಹಾಗಾಗಿ ಏನೋ ಆ ಥರ ಏನಾಗಲಿಲ್ಲ. ಉಪೇಂದ್ರ ಅವರಿಗೆ? ನನಗೆ ಒಂದು 30-35 ಭಾಗ ಅಡಿಕೆ ಕೊಳೆ ರೋಗದಲ್ಲಿ ಕಳೆದ ವರ್ಷ ಅಡಿಕೆ ಲಾಸ್ ಆಯ್ತು. ಕೊನೆಗೆ ಮರಗಳು ಸುಮಾರು ಒಂದು 30-40 ಮರಗಳು ಆ ಜಾಗದಲ್ಲಿ ಮತ್ತು ಹೊಸ ಸಸಿಗಳನ್ನು ನೆಟ್ಟಿದೆ. ಇನ್ನು ಅದ್ರ ಜೊತೆ ಕಾಳುಮೆಣಸು ಬೇರೆ ಹಾಕಿದಿರಲ್ವಾ? ಕಾಳುಮೆಣಸು ಭಾರಿ ಏನು ಪ್ರಮಾಣದೇನಲ್ಲ, ಸ್ವಲ್ಪ ಮಟ್ಟಿಗೆ ಇದೆ ಅಷ್ಟೇ. ರವಿ ಅವರು? ನಂದು ಕಾಳುಮೆಣಸು ಮ್ಯಾಕ್ಸಿಮಮ್ ಇದೆ ನಂದು, ಅದ್ರ ಬಾರಿ ಕಳ್ಕೊಳ್ತೀವಿ, ಮತ್ತೆ ಬಳ್ಳಿ ನಡ್ತಾ ಇರ್ತದೆ ಬರ್ತಾ ಇರ್ತದೆ. ಒಂದ್ಸರಿ ನಾನು ಬಾರಿ ಮೆಣಸು ಬೆಳೆದಿದ್ದೆ, ಅದನ್ನೇನೋ ನಾನು ಮುಂಚೆನೆ ಗೊತ್ತಾಗಿ ಇವತ್ತಿನ ವೈಜ್ಞಾನಿಕ ಇವತ್ತು ಒಂದು ಟ್ರೈನಿಂಗ್ ಸೆಂಟರ್ ಇತ್ತು ಇಲ್ಲಿ, ಇದು ಮಾಡಿದ್ರು. ನಮ್ಮ ಸಂಘದಿಂದ ಸುಮಾರು ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ. ನಾವು ಮತ್ತೆ ಹೊರಗಡೆನೂ ಎಲ್ಲ ಒಂದು ಇದಕ್ಕೂ ಹೋಗ್ತಾ ಇರ್ತೀವಿ, ವಿಚಾರಗಳಿಗೂ ನಾವು ಯಾವುದೂ ಬಿಡಲ್ಲ. ನಮ್ದೇ ಆದಂತ ಒಂದು ಸಣ್ಣ ಒಂದು ಟೀಮ್ ಇದೆ, ಅದನ್ನ ತಗೊಂಡು ಹೋಗ್ತಾ ಇರ್ತೀವಿ. ಯಾವ ತಳಿ ಮೆಣಸು ಹಾಕಿದಿರ್ತಾವ? ನಂದು ಪಣಿಯೂರು ಇದೆ, ಕರಿಮುಂಡ ಇದೆ, ಪಣಿಯೂರು 5-6-8 ಎಲ್ಲ ಮಿಕ್ಸ್ ಇದೆ. ಒಟ್ಟು ಇಂಥದ್ದೇ ಅಂತ ನನ್ನ ಹತ್ರನೆಲ್ಲ, ನಾನು ಹೀಗೆ ಯಾರು ಬಳ್ಳಿ ತಂದು ನಾನು ಹಾಕೊಂಡಿದ್ದೆ, ಯಾರು ಮಿಕ್ಸ್ ಮಾಡಿ ಭಾರಿ ಚೆನ್ನಾಗಿತ್ತು. ಅವ್ರು ನನ್ನ ಹತ್ರ ಅವಾಗ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತೇನಾದ್ರು ಆ ಬಳ್ಳಿ ಉಳಿದಿದ್ರೆ. ಯಾವ ಬಳ್ಳಿ? ಪಣಿ ಮೆಣಸಿನ ಬಳ್ಳಿ, ಎಲ್ಲ ಮಿಕ್ಸ್ ಬಳ್ಳಿ. ಈಗ ಇಲ್ಲೂ ಬೆಳೆಸಿನ ಬಳ್ಳಿ ಇದೆ, ನನ್ನ ಹತ್ರ ಇದೆ, ಭಾರಿ ಕಡಿಮೆ ಆಗಿದೆ. ಅವತ್ತಿನ ಕಾಲಭಾಗ ನನ್ನ ಹತ್ರ ಇಲ್ಲ. ಇವತ್ತು ಏನ್ ರೋಗ ಬಂದು? ರೋಗ ಬಂದು ಬೇಗ 3 ವರ್ಷದಲ್ಲಿ ಫಸಲು ಬರ್ತಿದ್ದಾಗೆ ರೋಗ ಬಂದ್ಬಿಡುತ್ತೆ. ಅದಕ್ಕೆ ನಾವು ಕರೆಕ್ಟ್ ಆದ ಒಂದು ಇದು ಮಾಡಬೇಕು. ಅಲ್ಲಿಗೂ ನಮ್ಮ ಸೊಸೈಟಿಯಿಂದ ಸೋಲೋ ಕಂಪ್ನಿಯವರು ಒಂದು ಏಜೆನ್ಸಿ ಇತ್ತು ಇಲ್ಲಿ, ಮೆಡಿಸಿನ್ ಗೊಬ್ಬರ ಎಲ್ಲದು ನನ್ನ ಬಳಿ ಕಂಪ್ಲೀಟ್ ಹಳದಿಯಾಗಿ ನಿಂತಿತ್ತು. ನೀನು ಹೋಗ್ತದೆ ಅಂದಾಗ ಸೆಕ್ರೆಟರಿಗಳನ್ನ ಕಾರ್ಯದರ್ಶಿಗಳನ್ನ ಇದು ಮಾಡಿದಾಗ ಅವ್ರು ನನಗೆ ಕಳಿಸಿ ಆ ಬಿಲ್ಡ್ ಆಫೀಸರ್ ಬಂದು ನನಗೆ ಆಯ್ತು ನಾನು ಗ್ಯಾರಂಟಿ ಕೊಡ್ತೀನಿ, ಈ ಸರಿ ಮೆಡಿಸಿನ್ ಮಾಡಿ ಆ ಬಳ್ಳಿನ ಉಳಿಸ್ಕೊಡ್ತೀನಿ, ನಿಮ್ಗೆ ಈಲ್ಡ್ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ಪ್ರಕಾರ ನಾನು ಹೋದ ಆಚೆ ಸರಿ ಆಗಿತ್ತು ಆ ತರ. ಅವ್ರು ಅದೇ ಪ್ರಕಾರ ಉಳಿಸಿ ನನ್ನ ಬಳ್ಳಿ ಇದು ಮಾಡಿ ನಾನು ಹೋದ್ಸೆ ನಾನು 25 ಕ್ವಿಂಟಲ್ವರೆಗೂ ಮೆಣಸು ಕುಯ್ತಿದ್ದೆ ನಾನು. ಆದ್ರೆ ಅವರು ಆ ಮೆಡಿಸಿನ್ ಕಾಸ್ಟ್ ನಾವು ಮತ್ತೆ ತಗೊಂಡೋಗಿ ನಮ್ಮ ಹತ್ರ ಹಾಕ್ಲಿಕ್ಕೆ ಪೂರೈಸಕ್ಕಾಗಲ್ಲ, ಭಾರಿ ಬರ್ತು ಕೊಡ್ತಾರೆ. ಅದು ಆಗ್ಲೇ ಸ್ವಲ್ಪ ವಾಪಸ್ ಮಾಡಿ ಇದು ಮಾಡಿದೆ, ಅದು ಉಳಿಸಿ ಕೊಟ್ಟಿದ್ರು ನನಗೆ. ಬಳ್ಳಿ ಉಳಿತು? ಬಳ್ಳಿ ಉಳಿತು, ಮೆಣಸು ಕುಯ್ದೆ ನಾನು. ಮೆಣಸು ಕುಯ್ದ್ರಿ, ಆದ್ರೆ ಖರ್ಚು ಮಾಡಿದಷ್ಟು ಬರಲಿಲ್ಲ ನಿಮಗೆ? ಅದು ಪರವಾಗಿಲ್ಲ, ಆದ್ರೆ ಆಗಲ್ಲ. ಬಿಡಿ, ಬಳ್ಳಿ ಉಳ್ಕೊಂಡಿದೆಯಲ್ಲ. ಮತ್ತಿಲ್ಲ, ಮಾರು ವರ್ಷ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ. ವರ್ಷ ಕಂಟಿನ್ಯೂ ಮಾಡ್ತಾನೆ ಇರಬೇಕು, ಪ್ರತಿ ವರ್ಷನೂ ಟ್ರೀಟ್ಮೆಂಟ್ ಮಾಡ್ತಾನೆ ಇರಬೇಕು. ಮೆಣಸು ಯಾವಾಗ ನೀವು ಜಾಸ್ತಿ ಕುಯ್ಯೋಕೆ ಸ್ಟಾರ್ಟ್ ಮಾಡ್ತೀವೋ ಆ ಬಳ್ಳಿ ಕಡೆ ಅಷ್ಟೇ ಎಚ್ಚರ ನಮ್ಗೆ ಇರಬೇಕು, ಸ್ವಲ್ಪ ತಪ್ಪಿದ್ರು ಮೆಣಸು ಬಳ್ಳಿ ಉಳಿಯಲ್ಲ. ಮತ್ತೆ ಈ ಮೆಣಸಿಗೆ ಬರುವಂತಹ ಸೊರಗ ರೋಗ ಕೆಲವೊಂದು ಜಾತಿಗೆ ಮಾತ್ರ ಬರುತ್ತೆ ಅಂತಾರೆ. ಈಗ ತಾವು ಹಲವಾರು ಜಾತಿಗಳನ್ನ ಹಾಕೊಂಡಿದ್ದೀರಲ್ಲ, ಆದ್ರೆ ಈಗ ಉಳ್ಕೊಂಡಿರೋದು ಯಾವ ತಳಿ? ಎಲ್ಲ ಬಳ್ಳಿಗೂ ಇರುತ್ತೆ. ಎಲ್ಲ ಬಳ್ಳಿಗೂ ಬರುತ್ತೆ? ಎಲ್ಲ ಬಳ್ಳಿಗೂ ಬರುತ್ತೆ. ಕೆಲವು ಬಳ್ಳಿಗೂ ಸ್ವಲ್ಪ ನಿಧಾನ ಬರಬಹುದು, ಎಲ್ಲ ಬಳ್ಳಿಗಳಿಗೂ ಇರುತ್ತೆ. ಈ ಸೊರಗ ರೋಗಕ್ಕೆ ಮುಖ್ಯವಾದ ಕಾರಣ ತೋಟವನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದು ಅಂತಾರೆ, ಏನಂತೀರಿ ತಾವು? ನಾವು ನಿರ್ವಹಣೆ ಮಾಡ್ತೀವಿ, ಅವ್ರು ಹೇಳಿದಾಗ ಎಲ್ಲದೂ ಮಾಡ್ಕೊಂಡ್ ಬಂದಿದ್ವಿ, ನಮ್ಗೆ ನಂತ ನನ್ಸಲ್ಲ ಮಾಡ್ತಿದೀವಿ. ಅವ್ರು ಹೇಳಿದಾಗ ಪ್ರತಿಯೊಂದು ಬೇರೆ ತೋಟಗಳ ಬಗ್ಗೆ ಎಲ್ಲ ನೋಡ್ತೀವಿ ಬಾರಿ ನಾವು ನೋಡಿದ್ರು ಆ ತರ ನನ್ಸಲ್ಲ. ಅದು ನಮ್ಮಲ್ಲೇ ಇರ್ಬೋದು ತಪ್ಪು, ನಾವು ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅವ್ರು ಬಂದಾಗ ಹೇಳ್ತಾರೆ, ಕಂಪ್ನಿಯವ್ರು ಬಾರಿ ಇದು ಮಾಡಿದಾಗ ಕೆಲವೊಂದಷ್ಟು ಒಪ್ಪಿಕೊಳ್ಳಬೇಕು ನಾವು ವಾದ ಮಾಡಕ. ಹೇಗೆ ನಿರ್ವಹಣೆ ಮಾಡಿದ್ರಿ ನಿಮ್ಮ ತೋಟನ? ಬಸಿ ಕಾಲುವೆ ಎಲ್ಲ ಮಾಡ್ಕೊಂಡಿದ್ರಿ? ಬಸಿ ಕಾಲುವೆ ಎಲ್ಲ ಇದೆ. ಕಾಫಿ ಬಸಿ ಕಾಲುವೆ ಬರಲ್ಲ, ಕಾಫಿ ಬರಲ್ಲ, ಅಡಿಕೆಲ್ಲ ಬಸಿ ಕಾಲುವೆ ಇರುತ್ತೆ. ಅದೇ ನಮ್ಗೆ ಅಡಿಕೆಲ್ಲಿ ಬೆಳೆಯೋದು ಮೆಣಸು ಲಾಸು, ಯಾಕೆಂದ್ರೆ ಬಳ್ಳಿನ ಕಟ್ಟೋದೇ ನಮ್ಗೆ ಭಾರಿ ಕೆಲಸ. ಕಾಫಿ ಇಲ್ಲಾದ್ರೆ ಆಗಲ್ಲ, ಒಂದ್ಸರಿ ಬಳ್ಳಿ ಹಸ್ಬಿಟ್ರು ಅದನ್ನಷ್ಟು ನನಗೆ ಎಷ್ಟಾದ್ರೂ ಕುಯ್ತಾ ಇರ್ಬೋದು.